ಸಂಚಾರ ಈಗ ಒಂದು ಎಲ್ಲ ಸಾಮಾನ್ಯವಾಗಿ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ತೈತ್ರಿಯ ಉಪನಿಷತ್ತಲ್ಲಿ ಭಗವಂತನ ಎಲ್ಲ ಉಪಾಸನೆಯು ಪಂಚಮುಖ ಭಕ್ತಿ ಅಂದ್ರೆ ಇದು ಉಪಾಸಕ ಆದ್ರೆ ಪಂಚಮುಖ ಅಂತ ಎಲ್ಲ ಕಡೆ ಪಂಚಭೂತಗಳು ಪ್ರಪಂಚದಲ್ಲಿ ಪಂಚಭೂತಗಳಲ್ಲಿ ಭಗವಂತ ಪಂಚರೂಪದಿಂದ ಇದ್ದಾರೆ ಪಂಚಭೂತಗಳಲ್ಲಿ ಪಂಚ ಕರ್ಮಾಂತರಗಳಲ್ಲಿಯೂ ಪಂಚರೂಪದಿಂದ ಇದ್ದಾರೆ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಪಂಚರೂಪದಿಂದ ಇದ್ದಾರೆ ಪಂಚ ಕರ್ಮೇಂದ್ರಿಯಗಳಲ್ಲಿ ಪಂಚರೂಪದಿಂದ ಇದ್ದಾರೆ ಪಂಚ ವಿಧಾಂತಕರ್ಮದಲ್ಲಿ ಪಂಚರೂಪದಿಂದ ಇದ್ದಾರೆ ಪಂಚ ಪ್ರಾಣಗಳಲ್ಲಿ ಪಂಚರೂಪದಿಂದ ಇದ್ದಾರೆ ಪಂಚ ಉಪಪ್ರಾಣಗಳಲ್ಲಿ ಪಂಚರೂಪದಿಂದ ಇದ್ದಾರೆ ಪಂಚ ಕೋಶಗಳಲ್ಲಿ ಪಂಚರೂಪದಿಂದ ಇದ್ದಾರೆ ಹೀಗೆ ಒಟ್ಟು ವಿಶ್ವದಲ್ಲಿ ಭಗವಂತನ ಉಪಾಸನೆ ಪಂಚಮುಖಿ ಉಪಾಸನೆ ಸರ್ವತ್ರ ಇದೆ ಆ ಪಂಚಮುಖಿ ಉಪಾಸನೆ ಹೃದಯದಲ್ಲಿ ಕೂಡ ನಮ್ಮ ಉದ್ಯಮದಲ್ಲಿ ಪಂಚರೂಪಿಯಾದ ಭಗವಂತನ ಉಪಾಸನೆ ಹೇಗೆ ಮಾಡುವುದನ್ನು ಧರ್ಮೋಪಾಸನೆ ಅತ್ಯಂತ ಮುಖ್ಯವಾದ ಅದನ್ನ ತಿಳಿದುಕೊಳ್ಳುವ ಮೊದಲು ವಿವರವನ್ನು ಮೊದಲು ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಭಗವಂತನೇ ಆ ಭಗವಂತನೇ ನಮ್ಮ ಹೃದಯದಲ್ಲಿ ಇದೆ ಹೃದಯದಲ್ಲಿ ಇರತಕ್ಕಂತಹ ಭಗವಂತನೇ ಪಂಚರೂಪದಿಂದ ಸೂರ್ಯಮಂಡಲದಲ್ಲಿ ಇದ್ದಾರೆ ಆ ಹೃದಯದಲ್ಲಿ ಇರತಕ್ಕ ಭಗವಂತನನ್ನೇ ನಾವು ಕರೆಯುತ್ತಿರುವಂತಹ ಸೂರ್ಯಮಂಡಲದಲ್ಲಿ ಧ್ಯಾನ ಮಾಡುತ್ತೇವೆ ಸೂರ್ಯಮಂಡಲದಲ್ಲೂ ಪಂಚರೂಪದಿಂದ ಇದ್ದಾರೆ ಎಲ್ಲೆಲ್ಲಿ ಭಗವಂತ ಪಂಚರೂಪದಿಂದ ಇದ್ದಾರೆ ಅಲ್ಲಿ ಪ್ರಾಣದೇವರು ಪಂಚರೂಪದಿಂದ ಇದ್ದಾರೆ ಹಾಗಾಗಿ ಸೂರ್ಯದಲ್ಲಿ ಪಂಚ ಪ್ರಾಣಗಳು ಪಂಚಮಿದವರು ಅಂತ ಆ ಸೂರ್ಯದಲ್ಲಿ ಇರತಕ್ಕಂತಹ ಸೂರ್ಯ ಕಿರಣ ನಮ್ಮ ಹೃದಯದಲ್ಲಿ ಸೂರ್ಯನಿಂದ ಹೊರಟ ಕಿರಣ ನಮ್ಮ ಹೃದಯದೊಳಗೆ ವ್ಯಾಪಿಸಿಕೊಂಡಿದೆ ಅಂದ್ರೆ ಇದೊಂದು ಬಹಳ ಅಪೂರ್ವವಾದ ಸಂಗತಿ ಪ್ರಾಯ ಚಾಂದ್ರಿಕೆ ಉಪಕ್ಷದಲ್ಲಿ ಮಾತ್ರ ಸಿಗುವಂತಹದ್ದು ಸೌರ ಕಿರಣ ಏನಿದೆ ಅದು ನಮ್ಮ ಹೃದಯದೊಳಗೆ ತುಂಬಿಕೊಂಡಂತದಿಂದ ನಾವು ಬದುಕುತ್ತಾ ಇದ್ದೇವೆ ಅಂದರೆ ಸೌರವಾಗಿರುತ್ತೀವಿ ಅನ್ನೋದು ನಮ್ಮ ಬದುಕಿಗೆ ಕಾರಣ ಸೂರ್ಯ ಕಿರಣ ನಮ್ಮ ದೇಹದೊಳಗೆ ವ್ಯಾಪಿಸದೇ ಇದ್ದರೆ ನಮ್ಮ ಹೃದಯದಲ್ಲಿ ಬದುಕುವುದೇ ಸಾಧ್ಯ ಅದಕ್ಕೋಸ್ಕರ ಸೂರ್ಯ ಕಿರಣ ಸೂರ್ಯನಲ್ಲಿ ಉತ್ತಮವಾದಂತಹ ಪಂಚರೂಪದಿಂದ ಇರಬೇಕು ಅಂತ ಈ ಪಿಡ್ಡಾಂತ ಕುಟುಂಬಗಳ ಒಂದು ಸಮನ್ವಯದ ಸ್ಥಿತಿಯನ್ನು ನಡೆಸ್ತಾ ಇದ್ದಾರೆ ಇದನ್ನು ತಿಳ್ಕೊಳ್ಬೇಕಾಗಿದ್ದರೆ ಮುಖ್ಯವಾಗಿ ಇನ್ನೊಂದು ಸಂಗತಿಯನ್ನು ನಮ್ಮ ದೇಹದಲ್ಲಿ ಶಾಸ್ತ್ರಕಾರ ಹೇಳ್ತಾರೆ ನಮ್ಮ ಹೃದಯದಲ್ಲಿ ಸತತ ಏಕರಾಜ ಹೃದಯ ಪ್ರಧಾನವಾಗಿ ಒಂದು ನಾಡಿ ಆ ಒಂದನೇ ನಾಡಿಯಿಂದ ಸುಟ್ಟು ಅದರ ಆಚೆ ಈಚೆ 50 ನಾಡಿಗಳಿಂದ ಅಭಿಪ್ರಾಯ ಪಂಪಿನಗಳು ಈಚೆ 50 ಈಚೆ 50 ಮಧ್ಯದಲ್ಲಿ 100 ನಾಡಿಗಳು ಇದು ಒಂದು 101 ನಾಡಿಗಳು ಅಂತ ಹೇಳ್ತಾರೆ ಆದರೆ 72,000 ನಾಡಿಗಿಂತ ಶಾಸ್ತ್ರ ಹೇಳ್ತಾರೆ ಅದು 22,000 ಯಾವುದು 101 ಯಾವುದು ಅಂದ್ರೆ ಇದು ಬಹಳ ವಿಚಿತ್ರವಾದ ಸಂಗತಿ 101 ನಾಡಿಗಳಿವೆ ಅಲ್ಲ ಆ 101 ನಾಡಿಗಳಿಗೂ ಮತ್ತೆ 100 ಉಪಶಾಖೆಗಳಿವೆ ಅಂದ್ರೆ 101 ಮುಗಿಸು 10,100 ಉಪಶಾಖಾಖಾದರೆ ಪ್ರಧಾನ ನಾಡಿಗಳು 101 ಆ 101 ನಾಡಿಗೂ ಉಪಶಾಖೆಗಳು ಅದರಿಂದ ಶಾಖಾ ನಾಡಿಗಳು 10,100 ಆ 101 ಶಾಖಾ ನಾಡಿಗೂ 36,000 ಪ್ರತಿ ಶಾಖಾ ನಾಡಿಗಳು 10,100 ಗುಣಿಸು 36 ಅಂದ್ರೆ 72,000 72,000 72,000 ಒಂದೊಂದು ಶಾಖಾ ನಾಡಿಗೆ ಇರತಕ್ಕಂತಹ ಬ್ರಾಂಚಸ್ ಈಗ ಇಷ್ಟೆಲ್ಲ ಆಗಿ ಲೆಕ್ಕ ಎಲ್ಲ ದೊಡ್ಡದಾಗಿ 72,000 72,000 ಶಾಖಾ ನಾಡಿಗಳು ಅದರ ಪ್ರಧಾನ ಆಗಿರತಕ್ಕಂಥ 10,100 ಅದನ್ನು ಪ್ರಧಾನ ಸಾವಿರ 72,000 ನಾಡಿಗಳು ಹೇಳ್ತಿದ್ದಲ್ಲ ಅದನ್ನು ದೇಹಕ್ಕೂ ಇದು ಬೇಕಾದ ತೋರಿಸ್ತಾರೆ ನೋಡಿ ಅಂದ್ರೆ 28,000 ನಾಡಿಗಳಿಲ್ಲ ಅಥವಾ ವಿಷಯದವರೆಗೆ ಇರತಕ್ಕಂತಹ ಎನರ್ಜಿ ಫೋರ್ಸ್ ಅದು ಕಣ್ಣಿಗೆ ಕಾಣುವಂತಹ ಸ್ಥೂಲವಾದ ಸಂಘಟನೆಗಳಲ್ಲ. ಆದ್ದರಿಂದ ಅದನ್ನು ಸುಮ್ಮನೆ ಡಾಕ್ಟರ್ ಕೇಳಿ ನೋಡಿ ಏನೋ ಬೇರೆ ಹೇಳಿದರೆ ಅಲ್ಲಿ ಗೊತ್ತಾಗದೆ ಎಂದು ವಿಷಯವನ್ನು ಒಂದು ಕೇಳಿ ಏನೋ ಬೇರೆ ಸೂಕ್ಷ್ಮವಾದ ನೋಡುವುದಿದ್ದರೆ ಕಣ್ಣು ತೆರೆದು ನೋಡಿದರೆ ಕಾಣುವುದಿಲ್ಲ. ಕಣ್ಣು ಮುಚ್ಚಿ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕಾಗ ಅಲ್ಲಿ ಕಣ್ಣು ತೆರೆದು ನೋಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗ್ತದೆ. ಎಪ್ಪತ್ತೆರಡು ಕೋಟಿ 72 ಲಕ್ಷ ಸೂಕ್ಷ್ಮವಾಗಿ ಸೂಕ್ಷ್ಮ ಒಂದೊಂದು ರೋಗಕ್ಕೊಂದು ಸಂಬಂಧಪಟ್ಟ ನಾವು ಹೀಗೆ ಈ ದೇಹದಲ್ಲಿ ಸಂಬಂಧಪಟ್ಟ ಈ ಜಾಲವನ್ನು 72 ಕೋಟಿ 72 ಲಕ್ಷ ಅನ್ನುವುದನ್ನು ಪ್ರಾಚೀನ ಲೆಕ್ಕದ ಎಲ್ಲವಾಗಿ ದೇಹದಲ್ಲಿ 360 ಸಸ್ಯಗಳಿದೆ ಜಾಗೃತಿ ಇಲ್ಲ ಅಂತಾರೆ. ಅಂದ್ರೆ ತಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ, ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ, ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆದರೆ ಜಾಗೃತಿ ಲೆಕ್ಕ ಮಾಡಿ ಬರುವುದಿಲ್ಲ ಅಷ್ಟು ಅಂತಾರೆ. ಹಾಗಾಗಿ ಅವರ ಪ್ರಾಚೀನರ ಗಣನೆಯ ಕ್ರಮಾವಿಧಾನಗಳನ್ನು ತಿಳ್ಕೊಳ್ಳದೆ ನಾವು ಮಾಡಲು ಸಾಧಿಸಬೇಕಾದ ಸಮನ್ವಯ ಮಾಡಬೇಕು. ಎಲ್ಲೋ ಒಂದು ಕಡೆ ತಪ್ಪಿ ಹೋಗುತ್ತೆ, ಲೆಕ್ಕ ಉಡುಗೆ ತಪ್ಪಿ ಹೋಗುತ್ತೆ. ಅದೇ ಸೂಕ್ಷ್ಮವಾದ ಎನರ್ಜಿ ಫೋರ್ಸ್ ಅನ್ನು ಕೂಡ ಸೂಕ್ಷ್ಮಿಕಾಗುವುದಿಲ್ಲ. ಯಾವ ಡಾಕ್ಟರ್ ಅವರೊಂದು ರೀತಿಯ ಎನರ್ಜಿ ನಾವು ಜ್ಞಾನದಲ್ಲಿ ಕಾಣಬೇಕಾದ ಸರಿಯಾದ 101 ನಾಡಿಗಳಲ್ಲಿ ಮುಖ್ಯವಾಗಿ ಮಧ್ಯದಲ್ಲಿರುವಂತಹ ಸುಸುಮ್ನ ನಾಗರಿಕಗಳಲ್ಲಿ ನಾವರಿಗೆ ಸವಾಲಿನಲ್ಲಿರತಕ್ಕಂಥದ್ದಕ್ಕೆ ನಾಂದಿನಿ ಹೆಸರು, ಬಲದಲ್ಲಿ ಇರತಕ್ಕಂಥದ್ದಕ್ಕೆ ಬಿಂಗರ ಅಂತ ಹೆಸರು, ಇಡದಲ್ಲಿ ಇರತಕ್ಕಂಥದ್ದಕ್ಕೆ ಇಡ ಅಂತ ಹೆಸರು, ಹಿಂಬದಿಯಲ್ಲಿರುವುದಕ್ಕೆ ನಾಡಿಗೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಸವಾಲುಗಳಿದ್ದಾರೆ ನಾಡಿಗಳು. ಅದು ನಾಂದಿನಿ, ಬಿಂಗರ, ಇಡ, ಉಜ್ಜಿಕ ಅದನ್ನ ಪ್ರದಕ್ಷಿಣಾಕಾರವಾಗಿರುವುದಾದ್ರೆ ಮಧ್ಯದಲ್ಲಿ ಸುಸುಮ್ನ ಅದರ ಸುತ್ತ ನಾಲ್ಕು ಹೆಸರುಗಳಲ್ಲಿ ನಾಂದಿನಿ, ಬಿಂಗಡ, ಉಜ್ಜಿಕ, ಇಡ ಅದನ್ನ ಕಟ್ಟಿಗಳಾಗುವುದಾದ್ರೆ ನಾಂದಿನಿ, ಇಡ, ಉಜ್ಜಿಕ, ಬಿಂಗಡ. ಹೀಗೆ ಪ್ರಧಾನವಾಗಿ ನಮ್ಮ ದೇಹದೊಳಗೆ ಮನುಷ್ಯನ ಬದುಕಿನ ಎಲ್ಲಾ ಶಕ್ತಿಗಳ ಸಂಚಲನ ಮಾಡತಕ್ಕಂಥ ಮುಖ್ಯ ಕೇಂದ್ರ ಅದು ಮೇನ್ ಸ್ವಿಚ್ ಮತ್ತು ಮೇನ್ ಕರೆಂಟ್ ಪಾಸ್ ಆಗ್ತಕ್ಕಂಥ ಮುಖ್ಯ ಭಾಗ. ಆ 5 ನಾಡಿಗಳಲ್ಲಿ ಒಂದು ಇದನ್ನ ನಾವು ಧರ್ಮೋಪಾಸನೆಯಲ್ಲಿ ಬಹಳ ಮುಖ್ಯವಾಗಿ ಅತ್ಯಂತ ಸೂಕ್ಷ್ಮವಾದ ಒಬ್ಬರು ನಮ್ಮ ಹೃದಯದಲ್ಲಿ ಈ ನಾಡಿಗಳಲ್ಲಿ ಹೃದಯದಲ್ಲಿಯೇ ಏನ್ ಹೇಳಿದ್ರು ಹೃದಯದ ಮಧ್ಯದ ಡಕ್ರೋಸ್ಪಿನ್ ಅಂತ ಆಕರ್ಷಣ ಯೋಚಿಸಿ ಒಂದು ಸೂಜಿಯ ಮನೆಯಂತಹ ಸ್ಪೇಸ್ ಹೃದಯದಲ್ಲಿ ಆ ಸೂಜಿಯ ಮನೆಯಂತಹ ಸ್ಪೇಸ್ ನಲ್ಲಿ 5 ನಾಡಿಗಳು ಆ 5 ನಾಡಿಗಳಲ್ಲಿ ಭಗವಂತ 5 ರೂಪಗಳು ಇವೆಲ್ಲ ಜ್ಞಾನದಲ್ಲಿ ಇದನ್ನ ಮಹಾವಕಾಶ ಸಂಸ್ಥ ಶಕ್ತಿತು ಹರೇ ನಾರಾಯಣ ಪಂಡಿತಾಚಾರ್ಯ ಭಗವಾನ್ ಅಂತ ಸುಂದರಿದ್ದಾರೆ. ಅದನ್ನ ಹೇಳಿದ್ದಾರೆ ಇದು ಅತ್ಯಂತ ನಮಗೆ ತಿಳಿದಿರ್ತಕ್ಕಂಥ ಸ್ಪೇಸ್ ಗಳಲ್ಲೇ ಅತ್ಯಂತ ಸೂಕ್ಷ್ಮವಾದ ಸ್ಪೇಸ್. ಜ್ಞಾನದಲ್ಲಿ ಅದರಲ್ಲಿ ಎಲ್ಲವೂ ಕಾಣುತ್ತೆ. ಅದು ಎಷ್ಟು ಅಂದ್ರೆ ಮಹಾವಕಾಶ ಸಂಹಿತ ಅದಕ್ಕೆ ಏನ್ ಬೇಕಾದ್ರೂ ಜಾಸ್ತಿ ಕಾಣಬಹುದು. ಅಷ್ಟು ಸ್ಪೇಷಸ್ ಆಗಿದೆ ಎಸ್ಕೆಂದು ಹೇಗೆ ಅಂದ್ರೆ ಅದು ಹೇಗೆ ಅಂದ್ರೆ ಸಣ್ಣ ದೃಷ್ಟ ಅಂತ ಕೊಟ್ಟಿದ್ದೀವಿ ನಾವು ಸಣ್ಣ ಟಿವಿ ಎಷ್ಟೇ ದೊಡ್ಡದಿರಲಿ ಮತ್ತು ಹೆಚ್ಚು 20 ಇಂಚು 30 ಇಂಚು ಎಷ್ಟು ದೊಡ್ಡ ಇರಲಿ ಅದರಲ್ಲಿ ಸ್ಕೈ ಸ್ಕ್ರೀನ್ ಸೆಟ್ ಕಾಣುತ್ತೆ. ಇಷ್ಟು ಸಣ್ಣ ಸ್ಕ್ರೀನ್ ನೋಡಲಿಕ್ಕೆ ಈಗ ಸರ ಜುಟ್ಟಿ ಅಂತ ಕಟ್ಟಡಗಳೆಲ್ಲ ಕಾಣಬಹುದು. ಹಾಗೆ ಭಗವಂತನ ಅನಂತ ಶಕ್ತಿಯಿಂದ ಮಾನಸ ಜೀವನಕ್ಕೆ ಅದರಲ್ಲಿ ಅನಂತ ವಿಶ್ವವನ್ನು ಕಾಣಬಹುದು. ಮಹಾವಕಾಶ ಎಷ್ಟು ಸ್ಪೇಸ್ ಅಷ್ಟು ದೊಡ್ಡ ಅವಕಾಶ ಕಾರಣ ಭಗವಂತನ ಅನಂತ ಶಕ್ತಿ. ಈ ಉಪಾಸನೆಯ ಈ ಹಿನ್ನೆಲೆಯಲ್ಲಿ ಈ ಖಂಡವನ್ನು ಕೊಡುಗೆ ಕಂಡ ಅಂದ್ರೆ ಅಹ ಯಾಹ ಹೃದಯ ಲಾಭ ಅನ್ವಯವಾಗುತ್ತೆ, ಅದು ಗುರುತರಿಗೂ ಅನ್ವಯವಾಗುತ್ತೆ. ಪಠ್ಯ ಅಂತಂದ್ರೆ ಯಾವಾಗಲೂ ಉಪಾಸನೆಯಲ್ಲಿ ಸೂರ್ಯನ ಎರಡು ಕಿರಣಗಳು ಏಳು ಬಣ್ಣಗಳು, ಸೆವೆನ್ ಕಲರ್ಸ್ ಆಫ್ ಫೈರ್ ಅಂತೆಯೇ ಏಳು ಬಣ್ಣಗಳು ನಮ್ಮ ದೇಹದಲ್ಲಿರತಕ್ಕಂತಹ ಏಳು ಸ್ಪಿರಿಚುವಲ್ ಸೆಂಟರ್ಸ್ ಏಳು ಬಣ್ಣಗಳು. ಎಲ್ಲಿ ಬಣ್ಣಗಳನ್ನು ಹೇಳ್ತಾರೆ ಆ ಬಣ್ಣಗಳು ಅಂದ್ರೆ ಅದು ಹೆಚ್ಚು. ಸೊ ಬಹಳ ವಿಚಿತ್ರ ಅಂದ್ರೆ ಇದನ್ನ ಬೆಸ್ಟ್ ಬರ್ತಾರೆ. ನಮ್ಮ ವಿಜ್ಞಾನ ಇಂಡಸ್ಟ್ರಿ ಕಂಡದಲ್ಲಿ ಇರಬೇಕಾದ ಒಂದು ಸಂಗತಿ ಅಂದ್ರೆ ಎನರ್ಜಿ ಹ್ಯಾಸ್ ಕಲರ್. ಈ ಎಲ್ಲ ಎನರ್ಜಿಗಳು ಎಕ್ಸ್ಪ್ರೆಸ್ ಆಗುವಾಗ ಬಣ್ಣದ ಬದಲು ಮಾಡಬಹುದು. ನಮ್ಮ ಮನಸ್ಸಿನ ಭಾವನೆಗಳು ಬದಲಾಗಿಸಿ ಬಣ್ಣವನ್ನು ಮಾಡಬಹುದು. ಸೊ ಎನರ್ಜಿ ಬಣ್ಣದ ರೂಪದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಒಂದು ಅನುಭವ ಅಧ್ಯಾತ್ಮದಲ್ಲಿ ಆಗಿದೆ. ಈಗ ಯಾವ ಈ ಹೃದಯದಲ್ಲಿ ನಾಡಿಗಳು ತಾಹ ಪಿಂಗಳಸ್ಯ ನಿಮ್ಮ ಶುಕ್ರಸ್ಯ ನೀಲಸ್ಯ ಪೀತಸ್ಯ ಲೋಹಿತಸ್ಯೇತಿ ಆ ನಾಡಿಗಳು ನಿಮ್ಮ ಅತ್ಯಂತ ಸೂಕ್ಷ್ಮವಾದ ಭಗವಂತನ ಸನ್ನಿಧಾನ ಸ್ಥಾನವಾಗಿ ಇದ್ದರು ಮತ್ತು ಭಗವಂತ ಅಧೀನವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಭಗವಂತ ಅನಿಮಣ ಅನಿಮ ಅಂದ್ರೆ ಅತ್ಯಂತ ಸೂಕ್ಷ್ಮವಾಗಿ ಸೂಕ್ಷ್ಮವಾದ ಭಗವಂತನ ಐದು ರೂಪಗಳು ಭೂತದಲ್ಲಿ ಸಿದ್ಧಿಸ್ತಾ ಇದ್ದಾರೆ ಎಂದು ನಂಬಿದ್ದರು. ಆ ರೂಪಗಳ ಭಗವಂತನ ಐದು ರೂಪಗಳು ತಿಂಗಳಸ್ಯ ಶುಕ್ಲಸ್ಯ ನೀಲಸ್ಯ ಪೀತಸ್ಯ ಒಂದು ರೂಪ ತಿಂಗಳ. ತಿಂಗಳ ಅಂತಂದ್ರೆ ಒಂದು ರೀತಿಯ ಕೆಂಚು ಬಣ್ಣ, ಕೆಂಪು ಮತ್ತು ಸ್ವಲ್ಪ ಕಪ್ಪು ಮಿಶ್ರ ಆದರೆ ನಮಗೆ ಕುದುರೆಯಮಯ ಬಣ್ಣ ಅಥವಾ ಕಪಿಲೇರು ಅಂತ ಹೇಳಿದ್ರೆ ಆತ ಸ್ವಲ್ಪ ಕೆಂಪು ಮಿಶ್ರ ಬಣ್ಣ ಸ್ವಲ್ಪ ಹಳದಿ ಮಿಶ್ರವಾಗಿರುವುದು